ಕಂಡಿದ್ದಾರೆ. 3.5 ಎಕರೆ ಪ್ರದೇಶದಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ವರ್ಷ ಇಡೀ ಬೆಳೀತಾರೆ. ಪಶುಪಾಲನೆ ಮಾಡಿದ್ದಾರೆ, ಹಾಲನ್ನ ಡೈರಿಗೆ ಹಾಕಿ ಅದರಲ್ಲೂ ಸ್ವಲ್ಪ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಗುರುಸ್ವಾಮಿಯವರನ್ನ ಮಾತಾಡಿಸಿ ಒಂದಿಷ್ಟು ಅವರ ವಿಚಾರಗಳನ್ನ ಈಗ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಗುರುಸ್ವಾಮಿಯವರೇ. ನಮಸ್ಕಾರ ಸರ್. SLC ವರೆಗೆ ಓದಿದ್ರಿ, ಆಮೇಲೆ ಕೃಷಿ ಬಗ್ಗೆ ನಿಮ್ಗೆ ಆಸಕ್ತಿ ಬಂತು. ಆಸಕ್ತಿ ಬಂತು. ಈಗ ಸಾವಯವ ಕೃಷಿ ವಿಧಾನದಲ್ಲೇ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಿ? ಹೌದು ಸರ್. ಅದನ್ನೇ. ಈಗ ಎಷ್ಟು ವರ್ಷದಿಂದ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡ್ರಿ? ಒಂದು 15 ವರ್ಷದಿಂದ ನೀವು ಮಾಡ್ತಾ? ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಸಾವಯವ ಕೃಷಿಯನ್ನೇ ಅವಲಂಬನೆ ಮಾಡಬೇಕು ಅಂತ ನಿಮಗೆ ಅನಿಸಿದ್ಯಾವಾಗ? ಅದಕ್ಕಿಂತ ಮುಂಚೆ ಯಾವ ತರ ವಿಧಾನಗಳನ್ನ ಅನುಸರಿಸ್ತಾ ಇದ್ರಿ? 7 ವರ್ಷದಿಂದ ಸಂಪೂರ್ಣವಾಗಿ ನೀವು ಸಾವಯವ ಕೃಷಿ ವಿಧಾನವನ್ನೇ ಅಳವಡಿಸಿಕೊಂಡಿದ್ದೀರಿ. ಅಳವಡಿಸೋದಕ್ಕೆ ಯಾವ ತರ ತೊಂದರೆಗಳಿತ್ತು ಹೇಳಿ, ಮುಂಚೆ ಏನ್ ಮಾಡ್ತಿದ್ರಿ? ಮುಂಚೆ ಎಲ್ಲ ಮಾಮೂಲಿ ಈ ಹತ್ತಿ, ರಾಗಿ, ಹುರುಳಿ, ಅಲಸಂದೆ ಬೆಳೀತಿದ್ವು 15 ವರ್ಷದ ಹಿಂದೆ. ಮತ್ತೆ ಇವಾಗ ಪಂಪ್ಸೆಟ್ ಆದ್ಮೇಲೆ 15 ವರ್ಷದಿಂದ ಈಚೆಗೆ ಪಂಪ್ಸೆಟ್ ಆದ್ಮೇಲೆ ತರಕಾರಿ ಬೆಳೀಲಿಕ್ಕೆ ಹೊರಟ್ವು. ಅದರಲ್ಲಿ ರಾಸಾಯನಿಕ ಕೆಮಿಕಲ್ ಹಾಕಿ ಬೆಳೆದು ಬರ್ತಾ ಇದ್ವಿ. ಅದ್ರ ಅರಿವು ಇರಲಿಲ್ಲ ನಮಗೆ. ಅದು ಯಾವಾಗ ನಮ್ಗೆ ಆರೋಗ್ಯ ಹದಗೆಡ್ತು ಅನ್ನೋ ಕಂಡಾಗ ಮತ್ತೆ ನಮಗೆ ರಾಸಾಯನಿಕ ಬಿಟ್ಟು ಸಾವಯವ ಕೃಷಿಗೆ ಬರಲಿಕ್ಕೆ ಒಂದು ಮನಸ್ಸಾಯ್ತು. ಇದನ್ನೇ ಮಾಡಿ ಬದುಕೋಣ ಅನ್ಕೊಂಡು ಮಾಡಕ್ಕಂತ ಶುರು ಮಾಡಿದ್ವಿ. ಹಾಗಾಗಿ ಒಂದು 2.5 ವರ್ಷದಿಂದ ಈಚೆಗೆ ಸಾವಯವ ಕೃಷಿ ಮಾಡಕ್ಕೆ ತೊಡಗಿಸ್ಕೊಂಡಿದ್ದೀವಿ. ಅದನ್ನೇ ಮಾಡಬೇಕು, ಮತ್ತೆ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಮತ್ತೆ ಎಷ್ಟು ಜಮೀನಿದೆ ಅಷ್ಟಕ್ಕೆಲ್ಲ ಮತ್ತೆ ಸಾವಯವ ಕೃಷಿನೆಲ್ಲ ಅಳವಡಿಸ್ಕೊಂಡು ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನಿಮ್ ತಂದೆ ಪುಟ್ಟಸ್ವಾಮಪ್ಪ ಅವರು ಕೃಷಿ ಮಾಡ್ತಾ ಇದ್ರು, ಆಗಿನ ಇದರಲ್ಲಿ ನೀವು ರಾಗಿ, ಹುರುಳಿ ಈ ತರ ಬೆಳೆಗಳನ್ನ ಬೆಳೀತಾ ಇದ್ರಿ? ಎಲ್ಲ ಬೆಳೀತಾ ಇದ್ರು. ಆಮೇಲೆ ಸಹ ನೀವು ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ಮೇಲೆ ಸಂಪೂರ್ಣವಾಗಿ ಸಾವಯವ ಕೃಷಿ ಆಗಿರ್ಲಿಲ್ಲ. ಅದು ರಾಸಾಯನಿಕಗಳ ಬಳಕೆ ಆಗ್ತಿತ್ತು. ರಾಸಾಯನಿಕ ಬಳಕೆ ಆಗ್ತಿತ್ತು ಅವಾಗ, ಜಾಸ್ತಿ ಬಳಕೆ ಆಗ್ತಿತ್ತು ಅವಾಗ. ಇವಾಗ ತುಂಬಾ ಕಂಟ್ರೋಲ್ ಮಾಡಿದೀವಿ. ಈ ನೀರಿನ ಒಂದು ಸೌಲಭ್ಯ ಪಂಪ್ ಸೆಟ್ ಮೂಲಕ ಸಿಕ್ತು? ಪಂಪ್ ಸೆಟ್ ಮೂಲಕ ಅಂದ್ರೆ ಅದೇ ಒಂದು 15 ವರ್ಷದಿಂದ ಈಚೆಗೆ ಬೋರ್ ಹಾಕ್ಸ್ತೀವಿ. ಅದ್ರ ಮೂಲಕನೇ ಆ ಸೌಲಭ್ಯ ತಕೊಂಡೆ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಸಾವಯವ ಕೃಷಿ ಏಕದಂ ಶುರು ಮಾಡುವಂತ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಮಾಡಿಸಿದ್ರ ನೀವು? ಮಾಡಿಸಿದೀವಿ ಸರ್. ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತೆ ಸಾವಯವ ಕೃಷಿಗೆ ತೊಡಗಿಸ್ಕೊಂಡ್ರಿ. ಈಗ ಗುರುಸ್ವಾಮಿಯವರೇ, ಸಾಮಾನ್ಯವಾಗಿ ಜನ ಹೇಳೋದನ್ನ ನಾವು ಕೇಳಿದೀವಿ, ರೈತರ ಅನುಭವನೂ ಆಗಿ ಇದೆ. ಸಾವಯವ ಕೃಷಿ ಸಂಪೂರ್ಣವಾಗಿ ಆಗ್ಬೇಕಾದ್ರೆ ಕನಿಷ್ಠ 5 ವರ್ಷ ಬೇಕು ಅಂತ? ಬೇಕು ಸರ್. 5-6 ವರ್ಷ ಬೇಕಾಗುತ್ತೆ ಅಲ್ವಾ? ನೀವು ಪ್ರಾರಂಭ ಏನ್ ಹೆಂಗ್ ಮಾಡಿದ್ರಿ? ಎಷ್ಟು ಮಟ್ಟಿಗೆ ಗೊಬ್ಬರಗಳನ್ನ ಸೇರಿಸಿ ಮಣ್ಣನ್ನ ಅದ ಮಾಡ್ಕೊಂಡ್ರಿ? ಆ ಅನುಭವ 2 ವರ್ಷದ ಹಿಂದೆ ಏನೆಲ್ಲ ಮಾಡಿದ್ರಿ ಮಣ್ಣಿಗೆ, ಅದನ್ನ ಹೇಳ್ತಾ ಹೋಗಿ. ಒಂದ್ 2 ವರ್ಷದಿಂದ ಈಚೆಗೆ ಸರ್, ಫಸ್ಟ್ ನಾವು ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಕೊಟ್ಟಿಗೆ ಗೊಬ್ಬರನ ಒಂದ್ 10-15 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್, ಸಾವಯವ ಕೃಷಿ ಟನ್ ಅವ್ರು ಹಾಕ್ಬೇಕು ಅಂದ್ರೆ. ಮತ್ತೆ ಆರ್ಗ್ಯಾನಿಕ್ ನಾವು ಯಾವ ಗೊಬ್ಬರಗಳಿವೆ ಅವೆಲ್ಲನು ಸ್ವಲ್ಪ ಹಾಕೊಂಡು ಎರೆಹುಳ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಎಲ್ಲ ಉಳುಮೆ ಮಾಡಿ ಮತ್ತೆ ಮಲ್ಚಿಂಗ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಒಂದು ಲೆವೆಲ್ಗೆ ಈಗ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಹಾಕೊಂಡು ಸ್ಟಾರ್ಟಿಂಗ್ ಶುರು ಮಾಡಿದ್ರು. ಆ ಪರಿಸ್ಥಿತಿಯಲ್ಲಿ ಶುರು ಮಾಡಿರೋದು ಸರ್ ನಾವು. ಹೀಗೆ ಮಾಡೋಕ್ಕಿಂತ ಮುಂಚೆ ಅಲ್ಲಿ ತರಕಾರಿ ಬೆಳೀತಾ ಇದ್ರ? ಅದರಲ್ಲಿ ತರಕಾರಿ ಬೆಳೀತಾ ಇದ್ವಿ, ಅದೇ ಕೆಮಿಕಲ್ ಯೂಸ್ ಮಾಡ್ಕೊಂಡು ಬೆಳೀತಾ. ಆರ್ಗ್ಯಾನಿಕ್ ಆಗಿ ಅಂದ್ರೆ ನೀವು ಸಾವಯವಾಗಿ ಪರಿವರ್ತನೆ ಮಾಡಿದ್ರಿ? ಮಾಡುದು. ಆ ಇಳುವರಿ ಮೇಲೆ ಯಾವ ರೀತಿ ಹೆಚ್ಚು ಇಳುವರಿ? ಈಗ ಕೆಮಿಕಲ್ ಗಿಂತ ಇಳುವರಿ ಒಂದು 45% ಸ್ವಲ್ಪ ಕಮ್ಮಿ ಇದೆ. ಮತ್ತೆ ಈಗ ರೈಸ್ ಆಗುತ್ತೆ, ಅದು 2 ವರ್ಷ ಆಗಿದೆ. ಈಗ ಇನ್ನೆರಡು ವರ್ಷ ಆದ್ಮೇಲೆ ಮತ್ತೆ ರೈಸ್ ಆಗುತ್ತೆ. ಅಂದ್ರೆ ಮೊದಲ ಬೆಳೆ ಸ್ವಲ್ಪ ನಿಮಗೆ ಸ್ವಲ್ಪ ಕಮ್ಮಿ ಲಾಸ್ ಆಗುತ್ತೆ, ಕಮ್ಮಿ ಆಗುತ್ತೆ, ಮತ್ತೆ ಮತ್ತೆ ಹೋಯ್ತಾ ಹೋಯ್ತಾ ಜಾಸ್ತಿ ಆಗುತ್ತೆ. ಇನ್ನೆರಡು ವರ್ಷ ಆದ್ಮೇಲೆ ಕೆಮಿಕಲ್ ಏನ್ ಬೆಳಿತಿದ್ವಿ ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗುತ್ತೆ. ಆ ಒಂದು ವಿಶ್ವಾಸ ನಿಮ್ಗೆ ಬಂದ? ಇದೆ ದುಪ್ಪಟ್ಟು. ಈಗ ಫಸ್ಟೇ ನಾವು ಒಂದ್ ರೀತಿಲಿ ಯಶಸ್ವಿ ಆಗಿದೀವಿ, 50% ಯಶಸ್ವಿ ಆಗಿದೆ. ಇವಾಗ ಮೊದಲನೇ ಬೆಳೆ ಹಾಕಿದ್ದು ಯಾವ್ದು? ಟೊಮೆಟೊ ಸಕ್ಸಸ್ ಆಗಿದೆ. ಈಗ ಒಂದು 11 ಟನ್ ಕುಯ್ದಿದೆ 5,000 ಪೈರಿಗೆ. ಮಲ್ಚಿಂಗ್ ಹಾಕಿ ಕುಡಿ ಕಟ್ಟಿ ಅಂದ್ರೆ ಎಲ್ಲ ಹನಿ ನೀರಾವರಿ? ಎಲ್ಲ ಹನಿ ನೀರಾವರಿ ಹಾಕಿ ಮಾಡಿರೋದು. ಒಂದು 11 ಟನ್ ವರೆಗೂ ರೀಚ್ ಆಗಿದೆ, ಮತ್ತೆ ಇನ್ನೂ ಒಂದು 2 ಟನ್ ಸಿಗುತ್ತೆ. ಈಗ ನೀವು ವರ್ಷದಲ್ಲಿ ತರಕಾರಿ ಯಾವೆಲ್ಲ ಬೆಳೆಗಳನ್ನ ಬೆಳೀತೀರಿ ಹೇಳ್ತಾ ಹೋಗಿ. ಮುಂಗಾರಿಂದ ಹೀರೆ ಹಾಕಿದ್ವಿ, ಆಗಲ ಹಾಕಿದ್ವಿ, ಮತ್ತೆ ಟೊಮೆಟೊ ಹಾಕಿದ್ವಿ, ಲಾಂಗ್ ಪೈರ್ ಅಂತ ಬರುತ್ತೆ ಚೊಟ್ಟು, ಅದ ಹಾಕಿದ್ವಿ. ಇಷ್ಟು ಬೆಳೆಗಳು ಬೆಳೆದಿದ್ವಿ. ಇವಾಗ ಇಷ್ಟು ಬೆಳೆದಿದ್ದೀರಿ? ಇಷ್ಟು ಬೆಳೆದು ಒಂದ್ 8-9 ಲಕ್ಷ ಸಂಪಾದನೆ ಆಗಿದೆ ಈ ವರ್ಷ. ನೀವು ಡ್ರಿಪ್ಗೆ ಅದಕ್ಕೆಲ್ಲ ಏನ್ ಖರ್ಚು ಮಾಡಿದ್ರಿ? ಅದೆಲ್ಲ ವಾಪಸ್ ಬಂದಿದೆ? ಎಲ್ಲ ವಾಪಸ್ ಬಂದಿದೆ. ವಾಪಸ್ ಬಂದು ಒಂದ್ 5 ಲಕ್ಷ ಮಿಕ್ಕಿದೆ. ಲಾಭದಲ್ಲಿ ಇದ್ದೀರಿ? ಲಾಭದಲ್ಲಿದ್ದೀವಿ. ನಾನು ಯಾಕೆ ಕೇಳಿದೆ ಅಂದ್ರೆ, ಸಾವಯವ ಕೃಷಿಗೆ ಪರಿವರ್ತನೆ ಆಗುವಂತ ಸಂದರ್ಭದಲ್ಲಿ ಸುಮಾರು ಜನ ರೈತರು ಹಿಂದೇಟ್ ಹಾಕ್ತಾರೆ. ಇಳುವರಿ ಮೇಲೆ ನಮ್ಗೆ ಗಣನೀಯವಾದ ಒಂದು ಪರಿಣಾಮ ಬೀರುತ್ತೆ, ಕಡಿಮೆ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಪ್ರಮುಖವಾಗಿರೋದು ಒಂದು ಮಾರುಕಟ್ಟೆ ವ್ಯವಸ್ಥೆ. ಈಗ ಟೊಮೆಟೊ ನೀವು ಹೇಳಿದ್ರಿ, ಟೊಮೆಟೊ ಹೇಗ್ ಮಾರಾಟ ಮಾಡಿದ್ರಿ, ಯಾವ ಬೆಲೆ ಸಿಕ್ತು ನಿಮ್ಗೆ? ನಮಗೆ ಈಗ ಮಾರ್ಕೆಟ್ ರೇಟ್ ಮೇಲೆ ಒಂದ 20-30% ಜಾಸ್ತಿ ಸಿಕ್ತು ಸರ್. ನಮ್ಮ ಊರ್ಲೇ ನಮ್ಮ ಮಂಡನಹಳ್ಳಿ ಗ್ರಾಮದಲ್ಲಿ ನಿಮ್ ಕಂಪನಿ ಓಪನ್ ಆಗಿದೆ. ಅವ್ರ ಕಡೆಯಿಂದ ನಾವು ನೈಸರ್ಗಿಕ ಕೃಷಿನ ಅಳವಡಿಸಿಕೊಂಡು ನಿಸರ್ಗದತ್ತವಾಗಿ ಬೆಳಿಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ಅಗ್ರಿಮೆಂಟ್ ಪ್ರಕಾರನೇ ಬೆಳೆದು ಅವ್ರಿಗೆ ನಾವು ಸಪ್ಲೈ ಕೊಡ್ತೇವೆ. ಮಾರ್ಕೆಟ್ ವ್ಯವಸ್ಥೆ ನಮ್ಗೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಅವ್ರು ಬಂದು ನೋಡ್ತಾರ? ಬಂದು ನೋಡ್ತಾರೆ. ಯಾವ್ಯಾವ ಹಂತದಲ್ಲಿ ಅವ್ರು ಬಂದು ನೋಡಿ? ಅವರು ಫಸ್ಟ್ ಪೈರ್ ಹಾಕೋಗ್ಲು ಬರ್ತಾರೆ, ಮತ್ತೆ ಕುಡಿ ಕಟ್ಟ ಸ್ಟೇಜ್ ಅಲ್ಲಿ, ಮತ್ತೆ ಹಣ್ಣು ಬರುವಾಗ, ಅದಕ್ಕೆ ರೋಗ ಬರುವಾಗ ಎಲ್ಲ ಬಂದು ಅಬ್ಸರ್ವ್ ಮಾಡಿ ಮತ್ತೆ ಯಾವ್ದು ಟ್ರೀಟ್ಮೆಂಟ್ ಕೊಡ್ಬೇಕು ನೀವು ನಿಸರ್ಗವಾಗಿ ಅದನ್ನ ನಮ್ಗೆ ಹೇಳ್ಕೊಡ್ತಾರೆ. ಅಂದ್ರೆ ನಿಮ್ಮ ಬೆಳೆಗೆ ಪೂರ್ಣ ಹಂತದವರೆಗೆ ಅವರು ಸಪ್ಲೈ, ಅವರು ನಮ್ಗೆ ಅವಲಂಬನೆ ಆಗಿರ್ತಾರೆ. ಈಗ ಕೀಟ ರೋಗ ಬಂತು ಅಂತ ಹೇಳಿದ್ರಿ, ಏನ್ ಔಷಧಿಗಳನ್ನ? ಅದನ್ನ ನಾವು ಕಷಾಯ ಮಾಡ್ಕೊಂಡಿದೀವಿ ಸರ್. ಒಂದ 10-15 ಜಾತಿಯ ಸೊಪ್ಪುಗಳನ್ನ ಹಾಕಿ ಅದಕ್ಕೆ ಗಂಜಲ ಹಾಕಿ ಎಲ್ಲಾನು 1 ತಿಂಗಳ ಗಂಟ ಕೊಳಿಸಿ ಅದನ್ನ ಎಲ್ಲಾನು ಮುಚ್ಚಿಟ್ಟು ಲಾಸ್ಟ್ ಅಲ್ಲಿ ಎಲ್ಲ ಕದಡಿ ಒಂದ್ ಎಲ್ಲಾನು ಸೋಸ್ಕೊಂಡು ಒಂದ್ ಕ್ಯಾನಿಗೆ 1/4 ಲೀಟರ್ ಹಾಗೆ ಹಾಕೊಂಡು, ಹುಳ ಇದೆಯಲ್ಲ ನುಸಿ ಹುಳ, ಸಣ್ಣ ಕೀಟಗಳು ಅಳುಮುಳಿ ಎಲ್ಲ ಇರ್ತಾವಲ್ಲ ಅವೆಲ್ಲನ್ನ ಹಾಕಿ ಅದನ್ನ ಸ್ಪ್ರೇ ಮಾಡಿದ್ರೆ ಅದೆಲ್ಲ ಸಾಯ್ತವೆ. ಅದನ್ನ ಕಷಾಯ ಮಾಡ್ತೀವಿ. ಮತ್ತೆ 10-15 ಸೊಪ್ಪು ಅಂದ್ರೆ ಅದನ್ನ ಸೊಪ್ಪುಗಳ ಹೆಸರುಗಳು? ಸೊಪ್ಪುಗಳ ಹೆಸರು ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಲಕ್ಕಿ ಸೊಪ್ಪು, ಮತ್ತೆ ಅರಳೆಲೆ ಸೊಪ್ಪು, ಸೀಬೆ ಸೊಪ್ಪು, ಕಾಂಗ್ರೆಸ್ ತಾಳು ಅಂತ ಬರುತ್ತೆ ಅದು, ತುಂಬೆ ಸೊಪ್ಪು, ಮತ್ತೆ ರೋಜಾ ಅಂತ ಬರುತ್ತೆ ರೋಜಾ ಸೊಪ್ಪು, ಇಷ್ಟು ತರಗಳ ಸೊಪ್ಪೆಲ್ಲ ಹಾಕಿರ್ತೀವಿ. ಮತ್ತೆ ಕೊತ್ತಂಬರಿ ಬೀಜ ಹಾಕಿರ್ತೀವಿ, 100 ಗ್ರಾಮ್ ಅರಶಿನ ಹಾಕಿರ್ತೀವಿ, ಪೆಪ್ಪರ್ 100 ಗ್ರಾಮ್ ಹಾಕಿರ್ತೀವಿ, 1/2 ಕೆಜಿ ಮೆಣಸಿನ್ಕಾಯಿ ಹಾಕಿರ್ತೀವಿ, 1/2 ಕೆಜಿ ಶುಂಠಿ, 1/2 ಕೆಜಿ ಬೆಳ್ಳುಳ್ಳಿ, ಎಲ್ಲಾನು ಆಡಿಸಿ ಒಂದೆಲ್ಲಾನು ಹಾಕಿ ಕದಡಿ ಮುಚ್ಚಿಬಿಡ್ಬೇಕು 1 ತಿಂಗಳ ಗಂಟ. ದಿನಕ್ಕೊಂದು ಬಾರಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದ್ ಸಾರಿ ಆಡಿಸಿ ಅದನ್ನ ಮುಚ್ಚಿ ನೆರಳಲ್ಲಿ ಇಡಬೇಕು. ಅದನ್ನ ಮತ್ತೆ 1 ತಿಂಗಳ ಆದ್ಮೇಲೆ ಅದನ್ನ ಓಪನ್ ಮಾಡಿ ಸೋಸಿ ಮತ್ತೆ ಅದಕ್ಕೆ ಎಳೆನೀರು ಮಜ್ಜಿಗೆ ಹಾಕೊಂಡು ಒಂದ್ 2.5 ಲೀಟರ್ ಎಳೆನೀರು ಹಾಕೊಂಡು ಮಜ್ಜಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು 1 ಕ್ಯಾನಿಗೆ 16 ಲೀಟರ್ ಕ್ಯಾನಿಗೆ 1/2 ಲೀಟರ್ ಅಷ್ಟು ಹಾಕೊಂಡು ಡೋಸೇಜ್ ಸ್ಪ್ರೇ ಮಾಡ್ತೀವಿ. ಈ ಕಷಾಯ ಮಾಡ್ಕೋಬೇಕು ಅಂತೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈ ತರ ಮಾಡಿ ನೀವು ಇದೇ ತರ ಮಾಡಿ ಬೆಳಿಬೇಕು ಸರ್ ನೀವು ಅಂತ. ಈ ತರ ತರಬೇತಿ ಏನಾದ್ರು? ತರಬೇತಿ ಸಾಕಾಗಷ್ಟು ತರಬೇತಿ ಆಗಿದೆ ನಮ್ಗೆ. ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡೋಗಿ ನಮ್ಗೆ ಇದೇ ತರ ಮಾಡ್ಬೇಕು ಅಂತ ತರಬೇತಿ ಕೊಟ್ಟಿದ್ದಾರೆ. ಹೇಳ್ಕೊಟ್ರೆ ಈ ತರ ಮಾಡ್ಕೋಬೇಕು? ಈ ತರ ಮಾಡ್ಕೋಬೇಕು ನೀವು ಅಂತ ಅವ್ರ ಕಡೆಯಿಂದ ತರಬೇತಿ ತಗೊಂಡು ಸಲಹೆ ತಗೊಂಡು ನಾವು ಮಾಡಿರೋದು. ಹಾಗಾಗಿ ನಮ್ಗೆ ಏನು ಗೊತ್ತಿರ್ಲಿಲ್ಲ, ಅವ್ರ ಕಡೆಯಿಂದ ನಮ್ಗೆ ಹೆಲ್ಪ್ ಆಗಿರೋದು ಇವಾಗ. ಹಾಗಾಗಿ ನಿಮ್ಗೆ ಕೀಟ ರೋಗದ ತೊಂದರೆ? ಆ ಕೀಟ ಬಾಧೆನೂ ಜಾಸ್ತಿ ಇಲ್ಲ. ಒಂದ 60-70% ಕಂಟ್ರೋಲ್ ಆಗಿದೆ. ಒಂದ್ 30% ಕಂಟ್ರೋಲ್ ಆಗ್ಬೇಕು ಅಂದ್ರೆ ಸ್ವಲ್ಪ ಇನ್ನೂ 2-3 ವರ್ಷ ನೂಕ್ಬೇಕು. ಈಗ ಟೊಮೆಟೊ ಬೆಳೆ ಯಶಸ್ವಿ ಆಯ್ತು? ಯಶಸ್ವಿ ಆಯ್ತು ಸರ್. ಆಮೇಲೆ ಎರಡನೇ ಬೆಳೆಯಾಗಿ ಆಗ್ಲೇ ಹಾಕಿದ್ವಿ, ಅದನ್ನು ಆಗ್ಲೂ ಪರವಾಗಿಲ್ಲ, ಯಶಸ್ವಿ ಆಯ್ತು ಅದನ್ನು. ಅದಕ್ಕೆ ಸ್ಪ್ರೇ ಮಾಡಿದ್ವಿ. ಇದೇ ಸೇಮ್ ಕಷಾಯ ಪಂಚಗವ್ಯ ಏನ್ ಸ್ಪ್ರೇ ಮಾಡಿದ್ವಿ. ಮತ್ತೆ ಆರ್ಗಾನಿಕ್ ಡಾಕ್ಟರ್ ಸೈಲೆಂಟ್ ಬರುತ್ತೆ, ಅದನ್ನ ಗೆಡ್ಡೆಗೆ 2-3 ಬಾರಿ ಟ್ರೆಂಚಿಂಗ್ ಮಾಡ್ತೀವಿ. ಅದು ಎರೆಹುಳು ಹೆಚ್ಚಿಕೊಳ್ಳಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಗೆ ತುಂಬಾ ಸಮಸ್ಯೆ ಅಂತ ಅನ್ಸಲ್ಲ. ಅಂದ್ರೆ ಗುರುಸ್ವಾಮಿ ಅವರು, ಈಗ ನೀವು ನೋಡ್ತಾ ಇದ್ರಿ ನಿಮ್ ತಂದೆಯವರು ಹೆಂಗ್ ಮಾಡ್ತಾ ಇದಾರೆ ಅಂತ, ಆಮೇಲೆ ನೀವು ಒಂದ್ 15 ವರ್ಷ ಮಾಡಿದ್ರಿ, ಈಗ ಸಾವಯವ ಅಂತ ಬದಲಾದ್ಮೇಲೆ ನಿಮ್ಗೊಂಥರ ಖುಷಿ ಇದೆ? ತುಂಬಾ ನಮ್ಗೆ ನೆಮ್ಮದಿ ಇದೆ ಸರ್ ಇದ್ರಲ್ಲಿ. ಕೆಮಿಕಲ್ ಹೊಡೆದ್ರೆ ದೇಹಕ್ಕೂ ಹಾಳು, ಭೂಮಿಯೂ ಹಾಳು, ಆರೋಗ್ಯನೂ ಹದಗೆಡುತ್ತೆ, ಫುಡ್ ಯಾಕೆ ಹೋಗುತ್ತೆ. ಹಾಗಾಗಿ ಸಾವಯವ ಕೃಷಿ ಮಾಡೋದು 100-200 ಪಟ್ಟು ಒಳ್ಳೆ ವೃತ್ತಿ ತಂದಿದೆ. ಆಮೇಲೆ ನೀವು ಮಾತಾಡ್ತಾ ಹೇಳಿದ್ರೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದಿರಿ ಅಂತ ಹೇಳಿ, ಒಂದ್ 2 ತರಬೇತಿ ಕಾರ್ಯಕ್ರಮಗಳು ಯಾವ್ದು ಮುಖ್ಯವಾಗಿ ನೀವು ಭಾಗವಹಿಸಿದ್ದು, ಅಲ್ಲಿ ಏನ್ ಕಲಿತ್ರಿ, ಹೇಗೆ ಅಳವಡಿಸ್ಕೊಂಡ್ರಿ? ನಾವು ಇಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟಿದ್ದೀವಿ ಸರ್, ನಮ್ಮ ಮಂಡನಹಳ್ಳಿ ಗ್ರಾಮದಲ್ಲಿ. ಹಾರ್ಟಿಕಲ್ಚರ್ ಅವರು ಡಿಪಾರ್ಟ್ಮೆಂಟ್ ಅವರು ಒಂದು 2 ಇನ್ಸ್ಪೆಕ್ಟರ್ ಬಂದು ನಮ್ಗೆ ತರಬೇತಿಯನ್ನು ಕೊಟ್ಟರು. ನೀವು ಇದೇ ತರ ಬೆಳೆಗಳನ್ನ ಬೆಳೆದು ಇದೇ ತರ ನೀವು ಇಳುವರಿನ ತೆಗಿಬೇಕು, ಇದೇ ತರ ಗೊಬ್ಬರ ಹಾಕ್ಬೇಕು, ನೀವು ಇಷ್ಟೇ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರನ ಹಾಕಿ ನೀವು ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ನೀರು ಕೊಟ್ಟು ನೀವು ಬೆಳೆಗಳನ್ನು ಬೆಳಿಬೇಕು ಅಂತ ನಮ್ಗೆ ಒಂದು ತರಬೇತಿ ಕೊಟ್ಟಿದ್ರು. ನಮ್ಗೆ ಆ ಪ್ರಮಾಣದಲ್ಲಿ ನಾವು ಈಗ ಬೆಳೀತಾ ಇರೋದು, ಅದು ಮುಖ್ಯವಾದ ತರಬೇತಿ. ಆಮೇಲೆ ಈ ಕಷಾಯ ಮಾಡೋದು ಅದೊಂದು ತರಬೇತಿ ಮಾಡಿದ್ರೆ? ಆ ಕಷಾಯ ಮಾಡೋದು ನಮ್ಗೆ ಪ್ರೈವೇಟ್ ಆಗಿ ಫ್ಲಾಟ್ ಅಲ್ಲೇ ಬಂದು ನಮ್ಗೆ ಸಲಹೆ ಕೊಟ್ಟು ಇದೇ ತರ ಮಾಡ್ಬೇಕು ಅಂತ ಅವರೇ ನಿಂತಿ ಮಾಡಿಸಿ ನಮ್ಗೆ ತಯಾರು ಮಾಡಿ ಕೊಟ್ಟಿದ್ದದು. ಈಗ ಮನೆಯಲ್ಲ ನೀವೇ ಕಷಾಯ? ಅವರು ಒಂದಪ್ ಮಾಡ್ಕೊಟ್ಮೇಲೆ ಅವ್ನ್ 2 ಬಾರಿ ಮಾಡಿದ್ವಿ. ಇವಾಗ 1 ಬಾರಿ ಮಾಡಿದ್ರೆ 6 ತಿಂಗಳ ಗಂಟ ಬರುತ್ತೆ ಅದು. 1 ವರ್ಷಕ್ಕೆ 1 ಬಾರಿ ಮಾಡಿದ್ರೆ ಸಾಕು, ಒಂದ್ 3-4 ಬೆಳೆ ಬೆಳಿಬಹುದು. ಅದ್ರಲ್ಲಿ 200 ಲೀಟರ್ ಮಾಡಿದ್ರೆ ಒಂದ್ 3 ಬೆಳೆ ಬೆಳಿಬಹುದು. ಹಾಗಾಗಿ ನಿಮಗೆ ಅದು ಅನುಕೂಲ ಆಗಿದೆ? ತುಂಬಾ ಅನುಕೂಲ ಆಗಿದೆ. ಈಗ ತರಕಾರಿ ಬೆಳೆಗಳೆಲ್ಲ ನಿರಂತರವಾಗಿ ನೀವು ಬೆಳೆಯುವಂತ ಸಂದರ್ಭದಲ್ಲಿ ಪೋಷಕಾಂಶಗಳು ಹೆಚ್ಚು ಆ ಗಿಡಗಳು ಹೀರ್ಕೊಳ್ಳುತ್ತೆ ಮಣ್ಣಿನಿಂದ ಅಂತ ಮರುಪೂರೈಕೆ ಆಗ್ತಾ ಇರಬೇಕಾಗತ್ತೆ. ಈಗ ಒಂದು ಬೆಳೆ ಆಗ್ತಿದ್ದಂಗೆ ಪೋಷಕಾಂಶಗಳ ಒಂದು ಮರುಪೂರೈಕೆಗೆ ನೀವು ಯಾವ ತರ ವ್ಯವಸ್ಥೆ ಮಾಡ್ಕೋತೀರಿ? ಈಗ ನಾವೊಂದು ಬೆಳೆ ಆದ್ಮೇಲೆ ಕನಿಷ್ಠ ಅಂದ್ರೆ ಒಂದು 3 ತಿಂಗಳು ಗ್ಯಾಪ್ ಕೊಡ್ತೀವಿ. ಒಂದ್ ತರಕಾರಿ ಬೆಳೆ ಎಷ್ಟು ಕ್ವಿಂಟಲ್ ಹಾಕ್ತೀರಿ ನೀವು? ಒಂದ್ ತರಕಾರಿ ಬೆಳೆ 20 ಕ್ವಿಂಟಲ್ ಹಾಕ್ತೀವಿ. 20 ಕ್ವಿಂಟಲ್ ಹಾಕಿ ಅದು ಬರೋ ತನಕ ಕನಿಷ್ಠ ಅಂದ್ರೆ 3-5 ತಿಂಗಳು ತಡೆಯುತ್ತೆ. ಅದರಲ್ಲೂ ಬೇರೆ ಬೇರೆ ಹಂತದಲ್ಲಿ ಹಾಕ್ತೀರಾ ಅಥವಾ 20 ಕ್ವಿಂಟಲ್ ಒಟ್ಟಿಗೆ? ಇಲ್ಲ, ಒಟ್ಟಿಗೆ ಹಾಕ್ತಿವಿ. 20 ಕ್ವಿಂಟಲ್ ಮಾತ್ರ ಹಾಕೋದು, ಸಬ್ ಸಪರೇಟ್ ಇದೆ. 6 ಭಾಗ ಮಾಡ್ಕೋತೀವಿ 3 ಎಕರೆಯಲ್ಲಿ. 6 ಭಾಗ ಮಾಡ್ಕೊಂಡು 20-20 ಕ್ವಿಂಟಲ್ನೇ ಸಬ್ ಸಪರೇಟ್ ಬೆಳೆ ಆಗಿ ಮಾಡಿಕೊಂಡು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳಿತೀವಿ. ಒಂದೇ ತರ ಬೆಳೆ ಬೆಳೆಯೋದಿಲ್ಲ, ಯಾಕಂದ್ರೆ ಒಂದೇ ತರ ಬೆಳೆ ಬೆಳೆದ್ರೆ ಕೈ ಸುಟ್ಟೋಗುತ್ತೆ. ಹಾಗಾಗಿ ಎಲ್ಲಾ ತರದ ಬೆಳೆಗಳನ್ನು ಹಾಕೊಂಡು ಬೆಳಿತೀವಿ. ಒಂದು ಹಂತವಾಗಿ ಬೆಳಿತೀವಿ. ಒಂದು ಬೆಳೆ ಬೆಳಿಬೇಕಾದ್ರೆ 3-5 ತಿಂಗಳು ಬೇಕು. ಕಟಾವ್ ಆಗ್ಬೇಕಂದ್ರೆ, ಕ್ಲೋಸ್ ಆಗ್ಬೇಕಂದ್ರೆ 5 ತಿಂಗಳು ಬೇಕು. 3 ತಿಂಗಳಿಗೆ ಫಸ್ಟ್ ಕಟಾವ್ ಬರುತ್ತೆ, ಮತ್ತೆ 2 ತಿಂಗಳು ಕೊಯ್ಲು ಕೊಯ್ತೀವಿ, 2 ತಿಂಗಳು ಹಾರ್ವೆಸ್ಟ್ ಆಗುತ್ತೆ, ಮತ್ತೆ 5 ತಿಂಗಳು ಆಗೋಯ್ತು, ಮತ್ತೆ ಒಂದ್ 2-2.5 ತಿಂಗಳು ಗ್ಯಾಪ್ ಕೊಡ್ತೀವಿ ಮಣ್ಣಿಗೆ. ಮತ್ತೆ ಏನ್ ಮಾಡಿರ್ತೀವಿ, ಕೊಟ್ಟಿಗೆ ಗೊಬ್ಬರ ಮತ್ತೆ ಜೀವಾಮೃತ ಅವೆಲ್ಲನೂ ಹಾಕಿ ಮತ್ತೆ ಪ್ರಿಪೇರ್ ಮಾಡಿ ಮತ್ತೆ ಮಲ್ಚಿಂಗ್ ಹಾಕಿ ಡ್ರಿಪ್ ಇರಿಗೇಷನ್ ಮಾಡಿ ಮತ್ತೆ ನೆಕ್ಸ್ಟ್ ಮತ್ತೆ 1 ವರ್ಷಕ್ಕೆ 2 ಬೆಳೆ ಬೆಳೆಯೋದು. ಜಾಸ್ತಿ ಬೆಳಿಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಟೈಮ್ ಅವಕಾಶ ಸಿಗೋದಿಲ್ಲ ಅದಕ್ಕೆ. ಹಾಗಾಗಿ ನೆಕ್ಸ್ಟ್ 2 ಬೆಳೆಗೆ ಪ್ರಿಪೇರ್ ಮಾಡ್ಕೊಳ್ತೀವಿ. ಒಂದು ವರ್ಷದಲ್ಲಿ 2 ಬೆಳೆ ಸಮರ್ಪಕವಾಗಿ ಬೆಳಿತೀವಿ. 2 ಬೆಳೆ ಅಲ್ವಾ? ಜಾಸ್ತಿ ಬೆಳೆ ಬೆಳೆದ್ರೆ ಅದು ಹಾಳಾಗೋಗುತ್ತೆ ಮಣ್ಣು, ನಮ್ಗೆ ಇಳುವರಿ ಕುಂಠಿತ ಆಗುತ್ತೆ. ಹಾಗಾಗಿ 2 ಬೆಳೆ ಬೆಳೆದ್ರೆ 3 ಬೆಳೆ ಬೆಳೆಯೋದ್ರಲ್ಲಿ ಏನ್ ಸಿಗುತ್ತೆ, ಅದು 2 ಬೆಳೆಲ್ಲೇ ಸಿಗುತ್ತೆ. ಇದಿಷ್ಟು. ಆಮೇಲೆ ಸಸಿಗಳೆಲ್ಲ ನರ್ಸರಿ? ಸಸಿಗಳೆಲ್ಲ ನಾವು ಉತ್ತಮ ಸಸಿಗಳನ್ನೇ ನರ್ಸರಿಲಿ ತಗೊಳ್ಳೋದು. ನಮ್ಗೆ ಬೇಕಾದವ್ರು ಪರಿಚಯದವ್ರು ನಮ್ಗೆ ಇಂಥದೇ ತಳಿ ಅಂತ ಹೇಳಿ ನಾವೇ ಬೀಜ ಕೊಟ್ಟು ಇಸ್ಕೊಂಡು ತರೋದು. ಹಾಗಾಗಿ ಗುಣಮಟ್ಟ ಸಸಿಗಳನ್ನ ತರ್ತೀವಿ. ಗುಣಮಟ್ಟ ಸಸಿ ತಂದು ಮತ್ತೆ ಅದಕ್ಕೆ ಬೀಜೋಪಚಾರ ಮಾಡಿ. ಬೀಜೋಪಚಾರ ಹೆಂಗ್ ಮಾಡೋದು? ಬೀಜೋಪಚಾರ ಮಾಡೋದು ಸಾಯಿಲ್ನವ್ರದೊಂದು ಕೊಟ್ಟವ್ರೆ ಅದನ್ನ ಮಾಡ್ತೀವಿ. ಮತ್ತೆ ನಾವು ಬೀಜೋಪಚಾರ ಮಾಡೋದು ಅಂದ್ರೆ ಫಸ್ಟ್ ಸುಣ್ಣ ಹಾಕಿ ನೀರಿಗೆ ಒಂದಷ್ಟು ಮಣ್ಣು ಹಾಕಿ ಅದ್ರೊಳಗಡೆ ಚೀಲ ಕಟ್ಟಿ ನೀರಿನ ಒಳಗಡೆ ಅಜ್ಜಿ ಅದನ್ನ ಒಂದು ನೈಟ್ ಇಡಬೇಕು. ಇಟ್ಟಾದ್ಮೇಲೆ ಒಂದು ಚಿಲ್ಕೆ ಸಗಣಿ ಹಾಕಿ ಒಂದಷ್ಟು ಸುಣ್ಣ ಹಾಕಿ ಮಣ್ಣು ಹಾಕಿ ಎಲ್ಲಾನು ಹಾಕಿ ಒಂದ್ ನೀರಿನ ಒಳಗಡೆ ಕಟ್ಟಿ ನೈಟ್ ನೇತಾಡ ಬಿಡ್ಬೇಕು ಸರ್. ಅದು ಬೆಳಿಗ್ಗೆ ನಂತರ ಅದೆಲ್ಲಾನು ಅಜ್ಜಿ ಎಲ್ಲಾನು ಹಿಂಡಿ ಅದನ್ನ ತೆಗೆದು ಬಿಸಾಕಿ ಅದರ ಏನು ರಸ ಬಂದಿರುತ್ತೆ ಅದನ್ನ ಬೀಜಕ್ಕೆ ಲೇಪನ ಮಾಡಿ ನೆರಳಲ್ಲಿ ಆರಿಸಿ ಅದನ್ನ ಬೀಜೋಪಚಾರ ಮಾಡ್ತೀವಿ. ಅದೊಂದು ಮೆಥಡ್ ಇದೆ ನಮ್ಮ ಬೀಜಾಮೃತ. ಹಾಗಾಗಿ ಅದೊಂದು ಮಾಡ್ತೀವಿ. ಮತ್ತೆ ನಾವು ಸಾಯಿಲ್ ಕಂಪನಿ ಅವ್ರದೊಂದು ಕೊಟ್ಟಿದ್ದಾರೆ ಅದನ್ನು ನೆರಳಲ್ಲಿ ಹಾಕಿ ಲೇಪನ ಮಾಡಿ ಒಣಗಿಸಿ ಅದನ್ನು ಹಾಕ್ತೀವಿ. ಅದ ಹಾಕಿದ್ರೆ ಬೀಜ ಪ್ರಮಾಣ ಮೊಳಕೆ ಪ್ರಮಾಣ ಜಾಸ್ತಿ ಬರುತ್ತೆ, ಮತ್ತೆ ಬೀಜ ಕದಿಯೋದು ಉಡೋದು ಕದಿಯೋದು ಕಡಿಮೆ ಆಗುತ್ತೆ. ಅದನ್ನೇ ನಮಗೊಂದು ತುಂಬಾ ಲಾಭ ಆಗುತ್ತೆ. ಮತ್ತೆ ಬೀಜ ಹಾಕ ಸಮಸ್ಯೆ ಇರಲ್ಲ ಅಲ್ಲಿ. ಈಗ ವಾತಾವರಣದಲ್ಲಿ ಬೀಜ ಹಾಕಿದ್ರೆ ಬೇಗ ಮೊಳಕೆ ಹೊಡೆಯೋದಿಲ್ಲ, ಬೇಗ ಹಾಳಾಗುತ್ತೆ. ಬೀಜಗಳು ಸಸಿಗಳನ್ನ ತರಬೇಕಂತದ ಸ್ಥಿತಿಲಿ ತರ್ತೀವಿ. ಈಗ ಟೊಮೆಟೊ ಸಸಿಗಳು ತರ್ತೀವಿ, ಮತ್ತೆ ಈಗ ಬೇರೆ ಬೀಜಗಳು ಹಾಕ್ಬೇಕಂತ ಸಂದರ್ಭದಲ್ಲಿ ಬೀನ್ಸ್ ಆಗ್ಲಿ ಇಲ್ಲ ಚೊಟ್ಟನ ಕಾಳಾಗ್ಲಿ ಅದನ್ನ ಕಾಳನೇ ಹಾಕ್ಬೇಕು ಸರ್. ಅದ್ರಿ ಸಸಿ ಮಾಡಿ ಹಾಕಕ್ ಆಗೋದಿಲ್ಲ. ಅದನ್ನ ಈ ತರ ಮಾಡ್ತೀರಿ? ಈ ತರ ಬೀಜ ಅಮೃತ ಬೀಜೋಪಚಾರ ಫಸ್ಟ್ ಆಫ್ ಆಲ್ ಮಾಡೇ ಮಾಡ್ತೀವಿ ಸರ್. ಅದ ಎರಡ್ ಅನುಕೂಲ ಇದೆ. ಒಂದು ನೀವ್ ಹೇಳಿದಂಗೆ ಮೊಳಕೆ ಪ್ರಮಾಣ ಜಾಸ್ತಿ ಇರುತ್ತೆ, ಮತ್ತೆ ಬೀಜದಿಂದ ಕೆಲವೊಂದು ತೊಂದರೆಗಳು ಬರುತ್ತೆ ಸರ್. ರೋಗಗಳು ಸ್ವಲ್ಪ ತಡೆಗಟ್ಟುತ್ತೆ ಅದು ಬೀಜೋಪಚಾರ. ನೀವು ಮಾಡ್ತೀವಿ? ಆ ತರ ಮಾಡ್ಕೋತೀವಿ ಸರ್. ಹೆಚ್ಚು ಕಮ್ಮಿ ಒಂದು 50% ಅಷ್ಟು ಕಂಟ್ರೋಲ್ ಆಗುತ್ತೆ ಅದರಲ್ಲಿ. ಒಂದ್ 2.5 ತಿಂಗಳು ಒಂದು ಬೆಳೆ ಆದ್ಮೇಲೆ ಬಿಟ್ಟಿರ್ತೀರ ಹೆಚ್ಚು ಕಡಿಮೆ? 2.5 ತಿಂಗಳು ಬಿಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ಗೊಬ್ಬರಗಳು ಹಸಿರೆಲೆ ಗೊಬ್ಬರಗಳಾಗ್ಬೋದು, ಸಾವಯವ ಗೊಬ್ಬರಗಳಾಗ್ಬೋದು, ಒಂದ್ ಎಕರೆಗೆ ಅಥವಾ ಒಂದು 20 ಕ್ವಿಂಟಲ್ ಪ್ರದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ? ಒಂದು 20 ಕ್ವಿಂಟಲ್ಗೆ ಒಂದು 7-8 ಟನ್ ಹಾಕ್ತೀವಿ ಸರ್. ಇದು ಕೊಟ್ಟಿಗೆ ಗೊಬ್ಬರನ ಮತ್ತೆ ಹಸಿರೆಲೆ ಗೊಬ್ಬರನ ಈಗ ನಾವು ಕಳೆ ಬಂದಿರುತ್ತಲ್ವಾ ಅದನ್ನೇ ಮಲ್ಚಿಂಗ್ ಮಾಡಿ ಅದನ್ನೇ ಅಲ್ಲಿಗೆ ಸೇರಿಸ್ಬಿಡ್ತೀವಿ. ಅದು ಇಷ್ಟು ಟನ್ ಬೆಳೆದಿರುತ್ತಲ್ಲ ಅದನ್ನೇ ಅದನ್ನ ನೀರ ತೇವಾಂಶದಲ್ಲಿ ತ್ಯಾಜ್ಯಗಳನ್ನ ಅಲ್ಲಿಗೆ ಹಾಕಿ ಮಣ್ಣನ್ನ ಮುಚ್ಚಿ ಒಂದ್ 2 ಮೈ 3 ಮೈ ಮಾಡಿ ಬಿಟ್ಬಿಡ್ತೀವಿ. ಇನ್ ಮಾಡೋದಿಲ್ಲ ಅದನ್ನ. ಯಾವಾಗ ನಾವು ಬೆಳೆ ಮಾಡ್ತೀವಿ ಅವಾಗ ಮತ್ತೆ ಉಳುಮೆ ಮಾಡಿ ಮಾಡ್ತೀವಿ. ಯಾಕೆಂದ್ರೆ ಜಾಸ್ತಿ ಆಳವಾಗಿ ಉಳುಮೆ ಮಾಡೋದು ಅದೆಲ್ಲ ಎರೆಹುಳ ಸಾಯೋದು. ಹಾಗಾಗಿ ನಮ್ಗೆ ಎರೆಹುಳ ರೈತರ ಮಿತ್ರ ಅಲ್ವಾ, ಹಾಗಾಗಿ ಅದನ್ನೇ ನೋಡ್ತೀವಿ. ಆದರೆ ಈಗ ಎರೆಹುಳ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಇವಾಗ ಎರೆಹುಳ ತುಂಬಾ ಇದೆ ನಮ್ಮ ಜಮೀನಲ್ಲಿ. ಇನ್ನು ಹಸು ಸಾಕಿದೀರಾ? ಎಷ್ಟು ಹಸು ಇದೆ, ಎಷ್ಟು ಹಾಲು ಕೊಡುತ್ತೆ? 2 ನಾಟಿ ಹಸು ಸಾಕಿದೀವಿ. ಅದು 1-4 ಲೀಟರ್ ಕೊಡುತ್ತೆ. ಹಾಗಾಗಿ ಮನೆಗೆ 1 ಲೀಟರ್ ಬಿಟ್ಕೊ ಮಡಿಕೊತೀವಿ, ಮಿಕ್ಕದ್ದು ಡೈರಿಗೆ ಹಾಕ್ಬಿಡ್ತೀವಿ. ಎರಡು ನಾಟಿ ಹಸುಗಳು ಎರಡು ನಿಮ್ಮ ಗೊಬ್ಬರಕ್ಕೆ ಜೀವಾಮೃತ ಬೀಜಾಮೃತಕ್ಕೆಲ್ಲ ಅನುಕೂಲ? ತುಂಬಾ ಅನುಕೂಲ ಆಗುತ್ತೆ ಸರ್. ಅದು ಹೆಚ್ಚು ಕಮ್ಮಿ ಒಂದು 6-7 ಎಕರೆ ಜೀವಾಮೃತಲೇ ಬೆಳೆ ಬೆಳೆದ್ಬಿಡ್ಬೋದು ಸರ್, ಎರಡು ಹಸು ಇದ್ರೆ. ಈ ಗೊಬ್ಬರದ ಖರ್ಚು ಅಂದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಹಾಗಾದ್ರೆ ಗೊಬ್ಬರ ಖರ್ಚು ಒಂದ 5-10,000 ಕಂಡೆ ಬರುತ್ತೆ ಗೊಬ್ಬರ ಖರ್ಚು ಸ್ಟಾರ್ಟಿಂಗ್. ನಮ್ಮ ಹತ್ರ ಇರುತ್ತೆ, ಮತ್ತೆ ನಮ್ಮ ಹತ್ರ ಶಾರ್ಟೇಜ್ ಆದ್ರೆ ಬೇರೆ ಕಡೆ ತಗೋತೀವಿ. ಈಗ ಗುರುಸ್ವಾಮಿ ಅವರ ಈ ಒಂದು ಸಾಧನೆ ನೋಡಿ ಪುಟ್ಸಮಪ್ಪ ನಿಮ್ ತಂದೆ ಏನಂತಾರೆ? ಅವರು ನಮ್ ಮೊದ್ಲೆಲ್ಲ ಈ ತರ ಬೆಳಿತಿರ್ಲಿಲ್ಲ, ಈಗ ತುಂಬಾ ಅನುಕೂಲ ಇದೆ, ಮತ್ತೆ ಸಂಪಾದನೆ ಆಗ್ತಾ ಇದೆ ಅಂತ ಖುಷಿ ಪಡ್ತಾರೆ ಸರ್. ಕಾಸು ಜಾಸ್ತಿ ನೋಡ್ತಾ ಇದೀವಿ ಅಂತ. ಆ ಕಾಸು ಅನ್ನೋದಕ್ಕಿಂತ ನಾವು ಆರೋಗ್ಯವಾಗಿ ಬೆಳೀತಾ ಇದೀವಿ ಅನ್ನೋದೊಂದು ದೃಷ್ಟಿಯಿಂದ ನೋಡ್ತಾ ಇದಾರೆ ಸರ್. ಈಗ ಏನೆಲ್ಲ ಸರ್ಕಾರಿ ಬೆಳೆಗಳನ್ನ ಒಂದ್ ವರ್ಷದಲ್ಲಿ ಈ ಕಳೆದ ವರ್ಷದಲ್ಲಿ ಬೆಳೆದಿದ್ದೀರಿ, ಮತ್ತೆ ಅವುಗಳಿಗೆ ವಿಶೇಷವಾಗಿ ಒಂದೊಂದು ಬೆಳೆಗೂ ಸಂಬಂಧಪಟ್ಟ ಹಾಗೆ ಎಷ್ಟು ದಿನದ ಬೆಳೆ, ಹೇಗೆ ಬೆಳೆ ಬೆಳವಣಿಗೆ ಹಂತದಲ್ಲಿ ಬೇರೆ ಬೇರೆ ಹಂತದಲ್ಲಿ ಗೊಬ್ಬರ ಕೊಡೋದಾಗ್ಬೋದು? ಈಗ ಫಸ್ಟ್ ಆಫ್ ಆಲ್ ಬರೋದು ಹೀರೆಕಾಯಿ ಅಂತ ಬರುತ್ತೆ, ಅದನ್ನ ಹಾಕ್ತಿವಿ. ಅದು 1.5 ತಿಂಗಳ ಕ್ರಾಪು. ಅದಕ್ಕೆ ಫಸ್ಟ್ ಜೀವಾಮೃತ ಒಂದು ಹಾಕಿದ್ದ ಒಂದು 15 ದಿನದ ನಂತರ ಜೀವಾಮೃತ ಶುರು ಮಾಡ್ತೀವಿ. ವಾರಕ್ಕೊಮ್ಮೆ ಜೀವಾಮೃತ ಕೊಡ್ತೀವಿ. ಆ ಜೀವಾಮೃತ ಕೊಡ್ಬೇಕು, ಅಷ್ಟೇನೆ, ಜಾಸ್ತಿ ಏನು ಕೊಡೋದಿಲ್ಲ ಅದಕ್ಕೆ. ಅದು ತುಂಬಾ ಸೂಕ್ಷ್ಮವಾದ ಬೆಳೆ, ವಾತಾವರಣ ಕ್ಲೈಮೇಟ್ ಚೇಂಜ್ ಆಗುತ್ತೆ ಆಗ ಚೆನ್ನಾಗ್ ಬರುತ್ತೆ. ಆಗ ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಲ್ಲ, ಫಾಸ್ಟ್ ಆಗಿ ಚೆನ್ನಾಗ್ ಬರುತ್ತೆ. ಅದೊಂದು ಕ್ರಾಪ್ ಬೆಳಿತೀವಿ, ಅದು 3-3.5 ತಿಂಗಳು ಬರುತ್ತೆ. 1.5 ತಿಂಗಳು ಕಟಿಂಗ್ ಬರುತ್ತೆ, ಇನ್ನು ಆಚೆಗೆ 2 ತಿಂಗಳು ಕ್ಲೋಸ್ ಆಗುತ್ತೆ. ಹೀರೆಕಾಯಿ ಮತ್ತೆ ಹಾಗಲಕಾಯಿ ಹಾಕ್ತಿವಿ. ಹಾಗಲಕಾಯಿನೂ ಹಂಗೆ 1.5 ತಿಂಗಳು ಬರುತ್ತೆ, ಅದು 2.5 ತಿಂಗಳು ಇರುತ್ತೆ, ಒಂದ್ ಅರ್ಧ 1 ತಿಂಗಳು ಜಾಸ್ತಿ ಇರುತ್ತೆ. ಅದು ನಾವು ಯಾವ ತರ ನಮ್ಗೆ ಗೊಬ್ಬರ ಪೋಷಕಾಂಶಗಳು ಕೊಡ್ತೀವಿ ಅದ್ರ ತರ ಚೆನ್ನಾಗಿ ಇರುತ್ತೆ. ಅದೊಂದು ಕ್ರಾಪ್ ಬೆಳಿತೀವಿ. ಮತ್ತೆ ಟೊಮೆಟೊ ಬೆಳಿತೀವಿ. ಟೊಮೆಟೊ ಮಾಮೂಲಿ 3 ತಿಂಗಳಿಗೆ ಬರುತ್ತೆ ಕಟಿಂಗು. ಸೇಮ್ ಎಲ್ಲಕ್ಕೂ ಜೀವಾಮೃತನ ಯೂಸ್ ಮಾಡೋದು, ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಎರಡನ್ನೂ ಮಿಕ್ಸ್ ಮಾಡಿ ಹಂಗೆ ಹಿಂಡಿ ಬೇವಿನ ಹಿಂಡಿ ಎಲ್ಲ ಹಾಕಿ ಎಲ್ಲ ಫಸಲು ಎಲ್ಲ ಬೆಳೆಗೂ ಹಾಕ್ತಿವಿ. ಒಂದು ಕ್ರಾಪ್ಗೂ ಹಾಕೋದಿಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಟೊಮೆಟೊ ಬೆಳೆನು ಅದೇ ತರ ಬೆಳಿತೀವಿ. 3 ತಿಂಗಳಿಗೆ ಕಟಿಂಗ್ ಶುರುವಾಗುತ್ತೆ, ಮತ್ತೆ 1.5 ತಿಂಗಳು ಹಾರ್ವೆಸ್ಟ್ ಮಾಡ್ತೀವಿ, 4.5 ತಿಂಗಳು ಕ್ಲೋಸ್ ಆಗುತ್ತೆ. ಇಷ್ಟು ಬೆಳೆ ಬೆಳಿತೀವಿ ಸದ್ಯ. ಬೆಳೆ ಬೆಳಿತೀವಿ. ಇನ್ನು ನೇರವಾಗಿ ನಿಮ್ಮ ವಿಷಯದಲ್ಲಿ ಅನುಕೂಲ ಆಗಿರುವಂತದ್ದು ಮಾರುಕಟ್ಟೆ ನೇರವಾಗಿ ಅದು ಈ ಒಂದು ಕಂಪನಿಗಳು ತಗೊಳ್ಳೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಸಮಸ್ಯೆನೇ ಇಲ್ಲ ಸರ್. ರೇಟ್ ಎಲ್ಲ ಮುಂಚೆ ನಿರ್ಧಾರ ಮಾಡ್ಬಿಡ್ತೀರಾ ಬೆಳೆ? ರೇಟ್ ಎಲ್ಲ ನೈಸರ್ಗಿಕವಾಗಿ ನಿಸರ್ಗದತ್ವವಾಗಿ ಏನ್ ಬೆಳಿತೀವಿ ಅದಕ್ಕೆ ರೇಟ್ ಫಿಕ್ಸ್ ಆಗಿರುತ್ತೆ ಸರ್. ಮುಂಚೆನೆ ಫಿಕ್ಸ್ ಆಗಿರುತ್ತೆ. ಉತ್ತಮ ಇಲ್ಲ ಅಂದಾಜಲ್ಲ, ಇಷ್ಟೇ ಕೊಡಬೇಕು ಅಂತ ಇರುತ್ತೆ. ಈಗ ಟೊಮೆಟೊಗೆ 12 ರೂಪಾಯಿ ಕೊಡ್ಲೇಬೇಕು ಅಂತ ಒಂದು ನಿಗದಿ ಮಾಡಿದೀವಿ ನಾವು. 1 ಕೆಜಿಗೆ 12 ರೂಪಾಯಿ ಕೊಡ್ಲೇಬೇಕು ಅಂತ ನಿಗದಿ ಮಾಡಿದೀವಿ. ಅಷ್ಟೇ ಕೊಡ್ಬೇಕು ಅವ್ರು, 2 ರೂಪಾಯಿ ಆಗಲಿ ಅದಷ್ಟೇ ಕೊಡ್ಬೇಕು. ಅಗ್ರಿಮೆಂಟ್ ಆಗಿರುತ್ತೆ. ಯಾಕಂದ್ರೆ ನಾವು ನಿಸರ್ಗವಾಗಿ ಏನು ಕೆಮಿಕಲ್ ಯೂಸ್ ಮಾಡ್ದೇನೆ ಬೆಳೆಯಂತದ್ದು ಅದು. ಹಾಗಾಗಿ ನಮ್ಗೆ ಆಮೇಲೆ ಇಳುವರಿ ಕುಂಠಿತ ಆಗುತ್ತಲ್ವಾ, ಹಾಗಾಗಿ ಅಷ್ಟು ಕೊಡ್ಲೇಬೇಕು ನಮ್ಗೆ. ನೀವು ಜಾಸ್ತಿ ಕಾಸ್ಟ್ ನೋಡಿರೋ ಬೆಳೆ ಯಾವ್ದು? ಜಾಸ್ತಿ ಬೆಳೆದಿರೋದು ಟೊಮೆಟೊಲ್ಲ ಸರ್. ಟೊಮೆಟೊ ಹೀರೆ ಎರಡರಲ್ಲೂ ಚೆನ್ನಾಗಿ ಬೆಳೆದಿದ್ವಿ. ಎರಡರಲ್ಲೂ 2-3 ಲಕ್ಷ ಗಂಟು ಸಂಪಾದನೆ ಮಾಡಿದೀವಿ 1 ಎಕರೆಯಲ್ಲಿ. ಎಷ್ಟು ಖರ್ಚಾಗಿರ್ಬೋದು ನಿಮ್ಗೆ? ನಮಗೆ ಒಂದು 3-4 ಲಕ್ಷ ಸಂಪಾದನೆ ಆದ್ರೆ ಒಂದ್ 50-60 ಸಾವಿರ ಖರ್ಚಾಗುತ್ತೆ ಸರ್. ಆಗಿರುತ್ತೆ. ಲೇಬರ್ ಪ್ರಾಬ್ಲಮ್, ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲ ತಗೊಳ್ಬೇಕು, ಮತ್ತೆ ಪೋಲ್ಸ್ ಎಲ್ಲ ತಗೊಳ್ಬೇಕಲ್ಲ. ಟೊಮೆಟೊಗೆ ಕೋಲ್ ಕಟ್ಟೋದು, ದಾಳ ಕಟ್ಟೋದು, ಲೇಬರ್ ಕೂಲಿ ಎಲ್ಲ ಬೀಳುತ್ತೆ. ಒಂದ್ 50-60 ಸಾವಿರ ಖರ್ಚು ಬೀಳುತ್ತೆ. ರೇಟ್ ಉತ್ತಮವಾಗಿ ಸಿಗುತ್ತೆ ಆಗ ಮುಂಗಾರಲ್ಲಿ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಿಗುತ್ತೆ. ಹಾಗಾಗಿ ಈಗ ವಾರ್ಷಿಕವಾಗಿ ಇವೆಲ್ಲ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬರುವಂತ ತರಕಾರಿ ಬೆಳೆಗಳು, ಜೊತೆಗೆ ಆಯಾ ಕಾಲದಲ್ಲಿ ಅವಕ್ಕೆ ಡಿಮ್ಯಾಂಡ್ ಇರುತ್ತೆ, ರೇಟು ಸಿಗುತ್ತೆ ಇರುತ್ತೆ. ಸೊ ಮಾರುಕಟ್ಟೆ ಏರಿಳಿತಗಳು ನಿಮ್ಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ? ಮುಂಚೆನೆ ನಿಮ್ಗೆ ಈಗ ಮುಂಗಾರಲ್ಲಿ ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ ಮೇ ತಿಂಗಳಲ್ಲಿ ಟೊಮೆಟೊ ಮತ್ತೆ ಹೀರೆ ನಡೆಯುತ್ತೆ ಚೆನ್ನಾಗಿ. ಮತ್ತೆ ನೆಕ್ಸ್ಟ್ ಸೀಸನ್ ಅಲ್ಲಿ ಬದನೆ ನಡೆಯುತ್ತೆ, ಕೋಸ್ ನಡೆಯುತ್ತೆ, ಮತ್ತೆ ಮೆಣಸಿನಕಾಯಿ ನಡೆಯುತ್ತೆ. ಯಾವ್ಯಾವ ತಿಂಗಳಲ್ಲಿ ಏನೇನ್ ನಡೆಯುತ್ತೆ ಆಯಾ ತಿಂಗಳಿಗೆ ಅದೇ ಬೆಳೆ ಹಾಕೊಂಡು ಬೆಳಿತೀವಿ. ಈಗ ನಾನು ಯಾಕೆ ಕೇಳಿದೆ ಅಂದ್ರೆ, ಈ ಕಂಪನಿಯವರು ನಿಮ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಈ ಬೆಳೆ ಹಾಕ್ತೀನಿ ಅಂತ, ಅದು ನಿಮ್ಮ ಆಯ್ಕೆನೋ ಅಥವಾ ಕಂಪನಿಯವ್ರಿಗೂ ಹೇಳ್ಬೇಕ ನಾನು ಈ ಬೆಳೆ ಹಾಕ್ತಾ ಇದೀನಿ ಅಂತ? ಇಲ್ಲ, ಅವ್ರು ನಮ್ಮ ಆಯ್ಕೆನೋ ಹೌದು, ಅವ್ರು ನಾವು ಇದು ಹಾಕ್ತಾ ಇದೀವಿ ಅಂತ ಅಂದ್ರೆ ಅವ್ರು ನಮ್ಗೆ ಏನೋ ಅಬ್ಜೆಕ್ಷನ್ ಮಾಡೋದಿಲ್ಲ. ಆಯ್ತು ಸರ್, ಬೆಳೀರಿ ನೀವು ಈ ಬೆಳೆ ಬೆಳೀರಿ, ಮತ್ತೆ ನಾವು ಇನ್ನೊಂದ್ ಬೆಳೆನ ಬೇರೆಯವ್ರಿಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಈಗ ನಾವು ಹೀರೆಕಾಯಿ ಬೆಳೆದ್ರೆ ಮತ್ತೆ ಇನ್ನೊಬ್ರಿಗೆ ಟೊಮೆಟೊ ಹೇಳ್ತಾರೆ, ಮತ್ತೆ ಮೆಣಸಿನಕಾಯಿ ಇನ್ನೊಬ್ರಿಗೆ ಹೇಳ್ತಾರೆ. ಎಲ್ಲಾರು ಒಂದು ಅನುಸರಿಸ್ಕೊಂಡ್ ಬೆಳಿಬೇಕು. ಎಲ್ಲಾ ತರದ ಸಪ್ಲೈ, ಎಲ್ಲಾರು ಸಪ್ಲೈ ಕೊಡ್ಬೇಕು, ರನ್ನಿಂಗ್ ಇರ್ಬೇಕು ಎಲ್ಲ ಒಂದೇ ಸಮನಾಗಿ. ಇದು ನಮ್ಮ ರೈತರು ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಹಾಗೆ ಬೆಳೆದ ಸರ್, ಎಲ್ಲಾ ರೈತರು ನಾನು ಟೊಮೆಟೊ ಹಾಕಿದ್ರೆ ಅವನು ಬೀನ್ಸ್ ಹಾಕ್ತಾನೆ, ಮತ್ತೆ ಇನ್ನೊಬ್ನು ಚಿಲ್ಲಿ ಹಾಕ್ತಾನೆ. ಹಾಗಾಗಿ ಎಲ್ಲಾ ಅನುಸರಿಸ್ಕೊಂಡು ಬೆಳೆಯಬೇಕು. ಮಾರುಕಟ್ಟೆ ಸಮಸ್ಯೆ ಇಲ್ಲ, ಬರೋದಿಲ್ಲ, ಫಿಕ್ಸ್ ಆಗಿರುತ್ತೆ, ಬರೋದಿಲ್ಲ. ಮತ್ತೆ ನಾವೇನ್ ಅವ್ರಿಗೇನು ಇಂಡಿಯನ್ ಕೊಡ್ತಾರೆ ಅದಕ್ಕೆ ಸಪ್ಲೈ ಕೊಡ್ತೀವಿ ಡೈಲಿ. ವರ್ಷಕ್ಕೊಂದ್ಸಲ ಈ ಕಾಂಟ್ರಾಕ್ಟ್ ರಿನ್ಯೂ ಆಗ್ತಾ ಇರುತ್ತೆ? ರಿನ್ಯೂ ಆಗ್ತಾ ಇರುತ್ತೆ ಸರ್, ಆಗ್ತಾನೆ ಇರುತ್ತೆ ಅದು. ಮತ್ತೆ ವರ್ಷಕ್ಕೆ ಸಹಾಯಧನ ಅಂತ ಕೊಡ್ತಾರೆ 10,000 ರೂಪಾಯಿ. ನಿಸರ್ಗವಾಗಿ ಚೆನ್ನಾಗಿ ಇನ್ನ ಯಥೇಚ್ಛವಾಗಿ ಬೆಳೆಯಿರಿ ಅಂತ. ಯಾವ ಲೆಕ್ಕದಲ್ಲಿ 10,000 ಹೆಂಗ್ ಬರುತ್ತೆ ಅದು? ಒಂದೇ ಅದು 1 ಎಕರೆಗೆ 10,000 ಅಂತ ಇದೆ ಸರ್. ಒಂದ್ ಎಕರೆ ಆರ್ ಟಿ ಸಿ ಕೊಟ್ರೆ, ಅದಕ್ಕೆ ಎಲ್ಲಾ ತರದ ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸಿ ಕೊಟ್ರೆ ಅದು ರೈತನಿಗೆ ಸಹಾಯಧನವಾಗಿ ಕಂಪನಿ ಕೊಡುತ್ತೆ. ಕಂಪನಿ ಮತ್ತೆ ಸರ್ಕಾರ ಸೇರಿ ಇಬ್ರು ಸೇರಿ ಕೊಡುತ್ತೆ. ತೋಟಗಾರಿಕೆ ಇಲಾಖೆಯಿಂದ ಎರಡು ಒಗ್ಗಟ್ಟಾಗಿ ರೈತನಿಗೆ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೊಡ್ತಾರೆ. ಈಗ ಕಟಾವ್ ಮಾಡುವಂತ ಸಂದರ್ಭದಲ್ಲಿ ಗ್ರೇಡಿಂಗ್ ನೀವೇ ಮಾಡ್ಬೇಕಾ? ನಾವು ಹೊಲದಲ್ಲಿ ಏನು ನೀಟಾಗಿ ತಗೊಂತೀವಿ, ತಗೊಂಡೋಗ ಅವ್ರು ಕೊಟ್ರೆ ಮತ್ತೆ ಅವ್ರು ಗ್ರೇಡಿಂಗ್ ಮಾಡಿ ಅವರು ಸಪ್ಲೈ ಕೊಟ್ಕೊತಾರೆ. ಈ ಗ್ರೇಡ್ಗೆ ಈ ಬೆಲೆ? ಈಗ ಒಂದೇ ಗ್ರೇಡ್ ಇರೋದು, ಎ ಒನ್ ಗ್ರೇಡ್ಗೆ ಕೊಡೋದು. ಇನ್ಯಾವ್ದು ವೇಸ್ಟೇಜ್ ಜಾಸ್ತಿ ವೇಸ್ಟೇಜ್ ಬರಲ್ಲ, ಯಾಕಂದ್ರೆ ನಾವು ಗ್ರೇಡ್ ಮಾಡಿರ್ತೀವಲ್ಲ. ಅವರು ಮತ್ತೆ ಇನ್ನೊಂದ್ಮೆ ಗ್ರೇಡ್ ಮಾಡಿ ವೇಸ್ಟೇಜ್ ನಮ್ಗೆ ಕೊಡ್ತಾರೆ. ಈಗ ಇನ್ನೊಂದಿಷ್ಟು ಉಳಿತಪ್ಪ ನಿಮ್ದು, ಏನ್ ಮಾಡ್ತೀರಾ ನೀವು? ಉಳಿಯೋದಿಲ್ಲ, ಅವ್ರ ಏನ್ ಇಂಡಿಯನ್ ಕೊಡಿದ್ರೆ ಅಷ್ಟೇ ಕೊಡ್ತೀವಿ. ಜಾಸ್ತಿ ಬೆಳೆಸಿದ್ರೆ ನೀವು ಬೆಳೆದಿದ್ರೆ ನಾವು ಇಷ್ಟು ಬರುತ್ತೆ ಅಂತ ಹೇಳಿದ್ರೆ ಅವರು ಅಷ್ಟನ್ನು ತಗೋತಾರೆ, ಅದನ್ನು ಪೂರ್ತಿ ತಗೋತಾರೆ. ಯಾಕಂದ್ರೆ ನಮ್ಗ ನಿಸರ್ಗವಾಗಿ ಬೆಳೆದಿರುವಂತಕ್ಕಂಥದ್ದು ಉಳಿಸಕ್ ಚಾನ್ಸ್ ಇಲ್ಲ. ನಿಮ್ಗೆ ಅದೇ ರೇಟ್ ನಿಮ್ಗೆ ಸಿಕ್ಕ, ಅದೇ ರೇಟ್ ಸಿಕ್ಕೇ ಸಿಗುತ್ತೆ, ಮತ್ತೆ ತೃಪ್ತಿನೂ ಇದೆ ಅದರಲ್ಲಿ, ಲಾಸ್ ಅಂತೂ ಆಗೋದಿಲ್ಲ. ಈಗ ಈ ಮುಂಚೆನೂ ಜೀವನ ವಿಧಾನ ಹೆಂಗೋ ನಡೀತಾ ಇತ್ತು, ನಡೀತಾ ಇತ್ತು. ಇಬ್ರು ಅಣ್ಣ ತಮ್ಮಂದ್ರು, ಒಬ್ರು ನಿಮ್ಮ ಅಕ್ಕನ ತಂಗಿನ ಅಕ್ಕ, ಆಯ್ತಾ, ಸಮೃದ್ಧಿಯಾಗಿ ನಡೀತಾ ಇತ್ತು. ಈಗಂತೂ ಇನ್ನೊಂದಿಷ್ಟು ಬದಲಾವಣೆಗಳಾಗಿದೆ ಆಗಿದೆ. ಈ ರೀತಿಯ ಒಂದು ಸಾವಯವ ಕೃಷಿ ವಿಧಾನದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ಅನ್ಸುತ್ತೆ? ಈ ಒಂದು ಈಗ ಸಾವಯವ ಕೃಷಿಯಿಂದ ಸರ್ ನಮ್ಗೆ ಉತ್ತಮವಾದ ಜೀವನ ನಡೆಸಲು ಒಂದು ದಾರಿ ಸಿಕ್ಕಿದೆ ಸರ್. ಸಮಾಧಾನ ಇದೆ. ಮೊದಲೆಲ್ಲ ನಾವು ಮಾಡ್ತಿದ್ದು ಸಮರ್ಪಕವಾಗಿ ಮಾಡ್ತಾ ಇದೀವಿ ಅಂತ ಅನ್ಸಿರ್ಲಿಲ್ಲ. ಮತ್ತೆ ಅದು ದುಡ್ಡುಗಾಗಿ ಮಾಡ್ತಾ ಇದೀವಿ ಏನೋ ಅನ್ಸ್ಕೊಂಡಿತ್ತು. ಇವಾಗ ಒಂದು ಜೀವನ ನಡೆಸಲಿಕ್ಕೆ, ಆರೋಗ್ಯಪೂರ್ಣವಾದ ಜೀವನ ನಡೆಸಲಿಕ್ಕೆ ನಮ್ಗೆ ಒಂದು ದಾರಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ. ಇವತ್ತಿನ ದಿನಮಾನದಲ್ಲಿ ನಾವು ಹೇಳ್ತಾನೆ ಇರ್ತೀವಿ, ನಾವು ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯಯುತವಾದ ಮಣ್ಣನ್ನ ಕೊಡಬೇಕು ಅಂತ. ಆ ದೃಷ್ಟಿಯಿಂದ ಇದು ಒಳ್ಳೆಯ ಒಂದು ರೀತಿ ಕೃಷಿ ಒಳ್ಳೆಯ ದಾರಿ ಅಂತ ಹೇಳ್ಬೋದು. ಈಗ ಗುರುಸ್ವಾಮಿ, ನಾನಂತೂ ಇಲ್ಲಿ ಬಂದೆ, ನಿಮ್ಮ ಹತ್ರ ಮಾತಾಡದೆ ನೋಡದೆ ಖುಷಿ ಪಟ್ಟೆಲ್ಲ ಕೇಳಿದೆ. ಕಾರ್ಯಕ್ರಮ ಕೇಳ್ತಿರೋ ಅಂತ ರೈತರಿಗೂ ಅನ್ನಿಸ್ತಿರುತ್ತೆ, ನಾವು ಗುರುಸ್ವಾಮಿ ಅವರನ್ನ ಭೇಟಿ ಮಾಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಒಂದೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು, ಅವ್ರು ಹೆಂಗ್ ಮಾಡಿದ್ರು ಏನೋ ಅದನ್ನ ನಾವು ಸಾಧ್ಯ ಆದ್ರೆ ಅಳವಡಿಸ್ಕೋಬೇಕು ಅಂತ. ಹಾಗಾಗಿ ನಿಮ್ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ. 9108395711 9108395711 9108395711 ರೈತರು ಅಂದ್ಮೇಲೆ ನಿಮಗೂ ಒಂದಿಷ್ಟು ಪರಿಚಯಗಳು, ಸ್ನೇಹಿತರು, ಬಂಧುಗಳು ಎಲ್ಲ ಇರ್ತಾರೆ. ಈ ರೀತಿ ನೀವೊಂದು ಏಕದಮ್ಮ ಸಾವಯವ ಕೃಷಿ ಮಾಡ್ತೀನಿ ಅಂದಾಗ ಯಾವ ರೀತಿಯ ಒಂದು ಪ್ರತಿಕ್ರಿಯೆಗಳು ಬಂತು, ಯಾವ ರೀತಿಯ ಒಂದು ಟೀಕೆಗಳು ಬಂತು, ಅದನ್ನ ನೀವು ಹೆಂಗ್ ಎದುರಿಸಿದ್ರಿ, ಮತ್ತೆ ಯಾವ ಸಮಸ್ಯೆಗಳು ಸಾಮಾನ್ಯವಾಗಿ ನಿಮ್ಗೆ ಆಗಿಲ್ಲದೆ ಇರ್ಬೋದು, ನೀವು ನೋಡಿದ ಹಾಗೆ ಒಬ್ಬ ಸಾವಯವ ಕೃಷಿಯನ್ನ ನಾನು ಅಳವಡಿಸ್ಕೊಳ್ತೀನಿ ಅಂದಾಗ ಯಾವ ರೀತಿಯ ಸಮಸ್ಯೆಗಳು ಬರಬಹುದು? ಈ ಸಾವಯವ ಕೃಷಿ ಅಳವಡಿಸ್ಕೊಡ್ತೀನಿ ಅಂತ ನಾವು ದಾರಿಗೆ ಇಳಿದಾಗ ಮನೆಯಲ್ಲಿ ಎಲ್ಲ ಸಾವಯವ ಕೃಷಿ ಮಾಡೋದು ಬೇಡ, ಅದರಲ್ಲಿ ಲಾಸ್ ಆಗುತ್ತೆ, ಮತ್ತೆ ಇಳುವರಿ ಕಮ್ಮಿ ಬರುತ್ತೆ, ಅದ್ರಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ, ರೋಗಗಳು ಜಾಸ್ತಿ ಅಂತ ಮನೆಯಲ್ಲೆಲ್ಲ ಹೇಳಿದರು, ಅಣ್ಣ ಅಕ್ಕ ಅವರೆಲ್ಲ ಹೇಳಿದರು. ಆದ್ರೂ ನಾವು ಅದಕ್ಕೆ ತಲೆ ಕೊಡದೆ ಸ್ವತಃ ನಾನೇ ಮಾಡಬೇಕು ಅನ್ಕೊಂಡು ಅವ್ರಿಗೆ ಹೇಳದೇನೆ ಮಾಮೂಲಿ ಕೆಮಿಕಲ್ಲೇ ಮಾಡ್ತಾ ಇದ್ದೀನಿ ಅನ್ಕೊಂಡು ಸಾವಯವ ಕೃಷಿಗೆ ಇಳಿದು ಒಂದು ರೂಟ್ ತಂದು ಅವ್ರನ್ನ ಸಾವಯವ ಕೃಷಿ ಮಾಡ್ತಾ ಇದೀವಿ ಅಂತ ತಿಳಿಸ್ಕೊಟ್ಟೆ. ತಿಳಿಸ್ಕೊಟ್ಟಿದ್ದು 2 ವರ್ಷ ಆದ್ಮೇಲೆ? 1 ವರ್ಷ ಆದ್ಮೇಲೆ ತಿಳಿಸ್ಕೊಟ್ಟದ್ದು, 1 ವರ್ಷ ಆದ್ಮೇಲೆ 1 ವರ್ಷ ಈಚೆಗೆ ಗೊತ್ತಾದ್ದು. ಅಂದ್ರೆ ಅದೊಂದು ಸವಾಲ್ ಇತ್ತು ನಿಮ್ ಮುಂದೆ. ಸವಾಲ್ ಇತ್ತು, ಯಾರು ನಮ್ಮೂರ್ಲೆ ಎಲ್ಲಾರು ಸಾವಯವ ಕೃಷಿ ಏನ್ ಬೆಳಿತೀಯಪ್ಪ, ಸಾವಯವ ಕೃಷಿಲಿ ಏನ್ ಬೆಳೆಯಕಾಗುತ್ತೆ, ಏನು ಬೆಳೆಯಕಾಗೋದಿಲ್ಲ, ಔಷಧಿ ಹೊಡಿ, ಗೊಬ್ಬರ ಹಾಕು, ಅವ್ರ ಮಾತು ಕೇಳ್ಬೇಡ ಅಂತ ಎಲ್ಲ ಹೇಳ್ತಿದ್ರು. ಆದ್ರೂ ಅವ್ರ ಮಾತು ಕೇಳ್ದೆ ಆಯ್ತು ಅನ್ಕೊಂಡು ಅವ್ರ ಮಾತಕ್ಕೆಲ್ಲ ಹೂ ಅನ್ಕೊಂಡು ನಾನು ಪಡ ನನ್ ಕೆಲಸ ಮಾಡ್ತಾನೆ ಇದೆ. ಅದು ಒಂದ್ ರೀತಿ ಸಕ್ಸಸ್ ಆಯ್ತು. ಇವಾಗ ಏನಂತಾರೆ, ಹೆಂಗ್ ಮಾಡಿದೆ ಸ್ವಲ್ಪ ತಿಳಿಸ್ಕೊಡು ಅಂತ. ಇವಾಗ ನಾವು ಟಮಾಟೆ ಬೆಳೆದಿರೋದು ನೋಡ್ಬಿಟ್ಟು ನೀವೆಲ್ಲ ಡ್ರಿಪ್ ಗೊಬ್ಬರ ಏನ್ ಕೊಟ್ಟಿದ್ದೀರಿ, ಮತ್ತೆ ಗೆಡ್ಡೆಗೆ ಗೌರ್ಮೆಂಟ್ ಗೊಬ್ಬರ ಏನ್ ಕೊಟ್ಟಿದ್ದೀರಿ ಅಂತ ಎಲ್ಲ ಹೇಳ್ತಿದ್ರು. ಏನು ಕೊಟ್ಟಿಲ್ಲ, ಓನ್ಲಿ ಒಂದ್ ಸಾವಯವ ಕೃಷಿ ಮಾಡ್ತಾ ಇರೋದು, ಜೀವಾಮೃತ ಕೊಡ್ತಾ ಇರೋದು, ಕೊಟ್ಟಿಗೆ ಗೊಬ್ಬರ ಕೊಟ್ಟಿರೋದು ಅಷ್ಟೇ, ಸಾಯಿಲ್ ಯೂಸ್ ಮಾಡ್ಕೊಂಡು ಬೆಳೀತಾ ಇರೋದು ಅಷ್ಟೇ, ಏನು ಹಾಕಿಲ್ಲ. ಟೊಮೊಟೊ ಗಿಡ ಅಷ್ಟು ಚೆನ್ನಾಗಿದೆ ಸರ್, ಅದು ಒಂದು ಹೆಚ್ಚು ಕಮ್ಮಿ ಒಂದು ಇಚರಿ ಹಣ್ಣು ಕೂದ್ರೆ ಆ ಕಡೆ ಕಾಣ್ತಿರ್ಲಿಲ್ಲ, ಅಷ್ಟು ದೊಡ್ಡ ಗಿಡ ಬೆಳೆದಿತ್ತು, ಚೆನ್ನಾಗಿ ಬೆಳೆದಿತ್ತು. ಏನ್ ಅಂತರದಲ್ಲಿ ನೆಟ್ಟಿದ್ರಿ ನೀವು? ಅದು 2.5 ಅಡಿಗೆ ಒಂದು ಪೈರ್ ಹಾಕಿದ್ವಿ ಸರ್, 6 ಅಡಿ ಅಂತರ ಒಂದು ಪೈರಿಂದ ಒಂದು ಪೈರ್ಗೆ 2.5 ಅಡಿ ಗ್ಯಾಪ್ ಇತ್ತು. 5,000 ಪೈರ್ ನೆಟ್ಟಿದ್ವಿ ಸರ್ ಒಂದು ಎಕರೆಗೆ. 5,000 ಪೈರ್ ನೆಟ್ಟಿ ಕೋಲ್ ಹಾಕಿ ಕುಡಿ ಕಟ್ಟಿ ಮಾಡಿದ್ವಿ ಸರ್, ಮಲ್ಚಿಂಗ್ ಹಾಕಿ ಮಾಡಿದ್ವಿ. ಗುರುಸ್ವಾಮಿ ಅವರು, ಒಂದ್ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ಕೃಷಿ ಚಟುವಟಿಕೆಗಳಿಗೋಸ್ಕರನೇ ಮೀಸಲಾಗಿಟ್ಟಿದ್ರಿ? ಕೃಷಿ ಚಟುವಟಿಕೆಗಳಿಗೆ ಒಂದು 5-6 ಅವರ್ ಕೆಲಸ ಮಾಡೇ ಮಾಡ್ತೀವಿ ಸರ್ ಡೈಲಿ. ಬೆಳಿಗ್ಗೆ ಎಷ್ಟೊತ್ತು ಶುರುವಾಗುತ್ತೆ? ಬೆಳಿಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ ಒಂದು 3 ಗಂಟೆ ತನಕನು ಕೆಲಸ ನಡೀತಾನೆ ಇರ್ತದೆ. ನಾವಂದ್ರೆ ವೇಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಟೈಮ್ ಸತತವಾಗಿ ಮಾಡ್ತಾನೆ ಇರ್ತೀವಿ, ನಮ್ಗೇನ್ ಬೇಜಾರು ಅನ್ಸತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಅಂತೂ ಮಾಡ್ತಾ ಇರ್ತೀವಿ. ಇನ್ನು ಕೊಟ್ಟಿಗೆಯಲ್ಲಿರುವಂತಹ ಸಗಣಿ ಆಗ್ಬೋದು, ಗಂಜಲ ಆಗ್ಬೋದು, ತ್ಯಾಜ್ಯಗಳಾಗ್ಬೋದು, ಇವುಗಳು ಎಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಅಲ್ವಾ? ಈ ಗೊಬ್ಬರದಲ್ಲಿ ಎಷ್ಟು ಖರ್ಚು ಉಳಿಸಿದೀವಿ ಅಂತ ನಿಮ್ಗೆ ಅನ್ಸುತ್ತೆ? ಅದನ್ನ ಲೆಕ್ಕಾಚಾರ ಇರ್ತೀರಾ ನೀವು? ಹಾ, ಲೆಕ್ಕಾಚಾರ ಇರ್ತೀವಿ ಸರ್. ಈಗ ಅದೇ ಮೇನ್ ಪಾಯಿಂಟ್, ಯಾಕಂದ್ರೆ ಹೊರಗಡೆ ನಾವು ಕೊಂಡ್ಕೊಂಡ್ರೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಏನಿದ್ರು ನಾವು ಹಸುಗಳು ಪಾಲನೆ ಮಾಡ್ಕೊಂಡು ಹಸುಲಿ ಏನ್ ಬರುತ್ತೆ ತ್ಯಾಜ್ಯ ಅದನ್ನ ಬಳಸ್ಕೊಂಡೆ ನಾವು ಸಾವಯವ ಕೃಷಿ ಮಾಡ್ಬೇಕು ಸರ್. ಸಾವಯವ ಕೃಷಿ ಮಾಡ್ಲಿಕ್ಕೆ ದನಗಳು ಬೇಕೇ ಬೇಕು ಸರ್. ದನಗಳಿಲ್ಲ ಅಂದ್ರೆ ಅವನು ಸಾವಯವ ಕೃಷಿ ಮಾಡಕ ಸಾಧ್ಯವಿಲ್ಲ. ಈಗ 3 ಎಕರೆ ಪ್ರದೇಶ, ವರ್ಷ ಇಡೀ ಬೆಳೆ ಬೆಳಿತೀರಿ, ನಿಮ್ಮ ದನದ ಕೊಟ್ಟಿಗೆಯಲ್ಲಿ ಏನ್ ಗೊಬ್ಬರ ಸಿಗುತ್ತೆ, ಅದಲ್ಲದೆ ಬೇರೆ ಎಷ್ಟು ಗೊಬ್ಬರ ಕೊಂಡ್ಕೊಳ್ತೀವಿ, ಅವುಗಳ ಖರ್ಚು ವೆಚ್ಚನ ಲೆಕ್ಕ ಇಟ್ಕೋತೀರಾ? ಇಟ್ಕೋತೀವಿ ಸರ್. ಈಗ ನಮ್ಮ ಹತ್ರ 2 ಕರುಗಳಿವೆ, ಅದ್ರಲ್ಲಿ 2-2.5 ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ, ಮತ್ತೆ ಇನ್ನೊಂದು 2-4 ಟ್ರ್ಯಾಕ್ಟರ್ ಅಷ್ಟು ಹೊರಗಡೆ ಕೊಂಡ್ಕೊಳ್ತೀವಿ. ಮತ್ತೆ ಇನ್ನು ಹೆಚ್ಚೆಚ್ಚಾಗಿ ಉತ್ಪಾದನೆ ಮಾಡಬೇಕು ಅಂತ ಪ್ಲಾನ್ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ಭೂಮಿ ಉತ್ತಮವಾದ್ಮೇಲೆ, ಗುಣಮಟ್ಟ ಉತ್ತಮ ಆದ್ಮೇಲೆ ಕಮ್ಮಿ ತಗೊಳ್ತಾ ಇದು ಹೋಯ್ತಾ ಹೋಯ್ತಾ, ಮಣ್ಣಿನ ಫಲವತ್ತತೆ ಹೆಚ್ಚಾಗಿರುತ್ತೆ, ಆವಾಗ ಇಷ್ಟೊಂದು ಗೊಬ್ಬರಗಳನ್ನ ಪೂರೈಕೆ ಮಾಡುವಂತ ಅಗತ್ಯ ಇರಲ್ಲ. ಈಗ ಒಂದು 4-5 ವರ್ಷ ನಿಸರ್ಗವಾಗಿ ಮಾಡಿದ್ರೆ ಹಾಗಾಗಿ ಅದು 5 ವರ್ಷ ನಂತರ ಅದು ಗೊಬ್ಬರ ಕೇಳೋದಿಲ್ಲ. ಉತ್ತಮವಾಗಿ ಗುಣಮಟ್ಟ ಹೆಚ್ಚಿರುತ್ತೆ, ಪೋಷಕಾಂಶ ಕೊಡಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಮುಖ್ಯವಾಗಿ ಗುರುಸ್ವಾಮಿ ಅವರು, ನಿಮ್ಮ ಮಾತಿನಲ್ಲಿ 2 ಅಂಶಗಳು ಮುಖ್ಯ. ಒಂದು, ಬೆಳೆ ಯೋಜನೆ ಚೆನ್ನಾಗಿರ್ಬೇಕು. ಬೆಳೆ ಕಟಾವಿಗೆ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಬೇಡಿಕೆ ಇರುತ್ತೆ ಅದು ಮುಂಚೆ ನಿಮಗೆ ಗೊತ್ತಾಗಿರ್ಬೋದು. ಅದು ನೀವೇ ಮಾರಾಟ ಮಾಡೋದಾಗ್ಲಿ ಅಥವಾ ಒಂದು ಕಂಪನಿಯೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋದಾಗ್ಲಿ ಆಗಿರ್ಬೇಕು. ಬೆಳೆ ಯೋಜನೆ ಯಾವಾಗ ಚೆನ್ನಾಗಿರುತ್ತೆ, ಬೇರೆ ಬೇರೆ ರೀತಿಯ ಬೆಳೆಗಳು ಮಾರುಕಟ್ಟೆಗೆ ಬರುತ್ತೆ, ಒಂದೇ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ಅದು ಬೆಲೆಯ ಕುಸಿತಕ್ಕೆ ಕಾರಣ ಆಗುತ್ತೆ. ಅದು ಆದಷ್ಟು ನಾವು ಒಂದಿಷ್ಟು ನಿಗಾ ಇಟ್ಕೊಳ್ಬೇಕು. ನಿಗಾ ಇಟ್ಕೋಬೇಕು ಸರ್. ಅದು ನಾವು ಒಂದೇ ರೀತಿಯಾಗಿ ಬೆಳೆದ್ರೆ ನಮಗೆ ಮಾರ್ಕೆಟ್ ರೇಟ್ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಎಲ್ಲಾರು ಟೊಮೆಟೊ ಬೆಳೆದ್ರೆ ಯಾರು ತಗೊಳ್ಳೋದಿಲ್ಲ. ಎಲ್ಲಾ ತರ ತರಕಾರಿಗಳನ್ನ ಸಪ್ಲೈ ಮಾಡಿದ್ರೆ ಇಷ್ಟಿಷ್ಟು ಎಲ್ಲ ತಗೊಳ್ತಾರೆ. ಒಟ್ಟಿನಲ್ಲಿ ತೃಪ್ತಿಯಾಗಿದೆ ಜೀವನದಲ್ಲಿ? ಜೀವನ ತೃಪ್ತಿಯಾಗಿದೆ ಸರ್. ಇನ್ನು ಈ ಪ್ರದೇಶಕ್ಕೆ ಸ್ವಲ್ಪ ಹೊಸದು ಅನ್ನೋದು, ಕೆಲವೊಂದು ವಿದೇಶಿ ತರಕಾರಿಗಳಾಗ್ಬೋದು, ಬೇರೆ ಬೆಳೆಗಳಾಗ್ಬೋದು, ಅದು ಏನಾದ್ರು ಒಂದು ಪ್ರಯತ್ನ ಮಾಡಿದ್ರೆ ನೀವು? ಈಗ ನೆಕ್ಸ್ಟ್ ನಾವು ಕ್ಯಾರೆಟ್ ಬೆಳಿಬೇಕು ಅಂತ ಪ್ಲಾನ್ ಇದೆ ಸರ್. ಸಾವಯವದಲ್ಲೇ ಕ್ಯಾರೆಟ್ ಬೆಳಿಬೇಕು ಅಂತ, ಅದು ಸಪ್ಲೈ ಕೊಡಬೇಕು ಅಂತ, ಮತ್ತೆ ಕ್ಯಾಪ್ಸಿಕಮ್ ಬೆಳಿಬೇಕು ಅಂತ ಪ್ಲಾನ್ ಇದೆ. ಇವಾಗ ಕ್ಯಾಪ್ಸಿಕಮ್ ನೆಡ್ತಾ ಇದೀವಿ, ಇವಾಗ ಇನ್ನೊಂದು ವಾರ ಬಿಟ್ಕೊಂಡು ನೆಡ್ತೀವಿ. ಅದಕ್ಕೂ ಸಾವಯವನೇ ಮಾಡ್ತಿರೋದು. ಅದಕ್ಕೆ 18 ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಸರ್. ಈಗ ಮತ್ತೆ 1-3 ಟನ್ನಷ್ಟು ಕೋಳಿ ಗೊಬ್ಬರ ಹಾಕಿದೀವಿ. ಅದನ್ನ ಹಾಕೊಂಡು ಈಗ ಕ್ಯಾಪ್ಸಿಕಮ್ ಮಾಡೋಂತ ಪ್ಲಾನ್ ಇದೆ. ಅದನ್ನ ಮಾಡಿ ಸಕ್ಸಸ್ ಆದ್ರೆ ಇನ್ನೂ ಉತ್ತಮವಾಗಿ ಸಕ್ಸಸ್ ಆಯ್ತು ಅಂತ ಲೆಕ್ಕಾಚಾರ. ಬಹಳ ಸಂತೋಷ ಗುರುಸ್ವಾಮಿ ಅವರು, ಎಷ್ಟೊತ್ತು ಕೃಷಿಯಲ್ಲಿ ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಕೇಳುವಂತವರಿಗೆ ಒಂದಿಷ್ಟು ಪ್ರೇರಣೆ ನೀಡಲಿ. ಸಾವಯವ ಕೃಷಿ ವಿಧಾನಗಳನ್ನ ಅನುಸರಿಸೋದ್ರಿಂದ ಇವತ್ತಲ್ಲ ನಾಳೆ ಖಂಡಿತ ಭೂಮಿಗೂ ಒಳ್ಳೇದು, ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಜೊತೆಗೆ ಬೆಲೆಯ ದೃಷ್ಟಿಯಿಂದ ನೀವು ಹೇಳಿದ ಹಾಗೆ ಅದರಲ್ಲಿ ನಷ್ಟ ಅನ್ನೋದು ಏನೋ ಇರಲ್ಲ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗ್ಲಿ, ನಿಮ್ಮ ಕನಸುಗಳೇನಿದೆ ಹೊಸ ಹೊಸ ಪ್ರಯತ್ನಗಳಿಗೂ ಯಶಸ್ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ತರಕಾರಿ ಕೃಷಿಯ ಅನುಭವವನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ಮಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಪಿ ಗುರುಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕು ಹೊಮ್ಮರಗಳ್ಳಿಯ ಕೃಷಿಕ ಪಿ ಹೇಮಂತ್ ಕುಮಾರ್. ರೈತ ಬಾಂಧವರೇ ಗಮನಿಸಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು